ಸಮಯ 6:51. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ, ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ಹಿಂಗಾರು ಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ಅಂತರ್ಜಲ ಮರುಪೂರ್ಣ ಮಾಡಿಕೊಂಡಿರುವ ರೈತರ ಅನುಭವ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ ಹಾಗೂ ರಾಜೋಳಿಯ ನಾಗೇಂದ್ರಪ್ಪ ಭೀಮಣ್ಣ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳೋಣ. ರೈತ ಬಂಧುವರೇ, ಬನ್ನಿ ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ ರೈತ ಬಂಧುವರೇ. ಈಗ ಕೇಳಿ ಹಿಂಗಾರು ಜೋಳದ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಆನಂದ್ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಜೋಳದ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಇತ್ತೀಚೆಗೆ ಈ ಒಂದು ಹಿಂಗಾರು ಜೋಳಕ್ಕೆ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಮಾರುಕಟ್ಟೆಯಲ್ಲಿ ಸಹ ಬೆಲೆ ಗಗನಕ್ಕೆ ಹೋಗ್ತಾ ಇದೆ. ರೈತರು ಯಾಕಂತಂದರೆ ಈ ಜೋಳವ ಬೆಳೀತಕ್ಕಂಥ ಕ್ಷೇತ್ರ ಭಾಳಷ್ಟು ಕಡಿಮೆ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಅಲ್ಲಲ್ಲಿ ರೈತರು ಜೋಳವನ್ನು ಬೆಳಿಬೇಕು, ಜೋಳವನ್ನು ತಿನ್ನಬೇಕು ಅಂತಕ್ಕಂಥ ಒಂದು ಮನೋಭಾವನೆ ರೈತರಲ್ಲಿ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಏನಿದ್ದಾವೆ, ಜೊತೆಗೆ ಯಾವ ರೀತಿ ಇಲ್ಲಿ ಪದ್ಧತಿಗಳನ್ನು ನಡೆಸೋದ್ರ ಮುಖಾಂತರ ಹೆಚ್ಚು ಇಳುವರಿಯನ್ನು ಜೋಳದಲ್ಲಿ ಪಡಿಬಹುದು ಮತ್ತು ಜೋಳದ ಮಹತ್ವ ಎಷ್ಟರ ಮಟ್ಟಿಗೆ ಇವತ್ತಿನ ದಿನದಲ್ಲಿ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಸಾವಯವ ಕೃಷಿ ಸಂಸ್ಥೆಯ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಆನಂದ್ ಕಾಂಬಳೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಆನಂದ್ ಕಾಂಬಳೆ ಅವರು. ನಮಸ್ಕಾರ. ಹೇಳಿ, ಮೊದಲನೇದಾಗಿ ಜೋಳದ ಒಂದು ಬೆಳೆಯ ವಿಶೇಷತೆ ಬಗ್ಗೆ ರೀ. ಜೋಳಕ್ಕೆ ಸಾಕಷ್ಟು ಮಹತ್ವ ಬರ್ತಾ ಇದೆ, ಆದರೆ ಜೋಳ ಮಾರುಕಟ್ಟೆಯಲ್ಲಿ ಒಳ್ಳೆ ಜೋಳಗಳು ರೈತರಿಗೆ ಸಿಗ್ತಾ ಇಲ್ಲ. ಬಿಳಿ ಜೋಳ ಅಥವಾ ಹಿಂಗಾರು ಜೋಳ ಅಂತ ಹೇಳ್ತೀವಿ ನಾವು, ಬಿಜಾಪುರ ಜೋಳ ಅಂತೇಳಿ. ಈ ಜೋಳದ ಒಂದು ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದ ವಿಷಯ, ಯಾಕಂದ್ರೆ ಜೋಳ ನಮ್ಮ ಇವತ್ತಿನ ದಿವಸ ಅಲ್ಲ, ಮೊದಲಿಂದನೂ ನಮ್ಮದು ಮುಖ್ಯವಾದ ಆಹಾರ ಬೆಳೆ ಅಂತಾನೆ ನಾವು ಅದನ್ನು ಬೆಳೀತಾ ಇದ್ದೀವಿ. ಈ ಬೆಳೆ ಮುಖ್ಯವಾಗಿ ಎಲ್ಲ ಎರಡು ಮಳೆ ಆಶ್ರಿತ ಮತ್ತು ನೀರಾವರಿಯಲ್ಲಿ ಎರಡೂ ಪ್ರದೇಶಗಳಲ್ಲಿ ನಾವು ಇದನ್ನು ಬೆಳೀತಾ ಇದ್ದೀವಿ. ಹಾಂ, ಈ ಬೆಳೆ ಮುಖ್ಯ ಅಂದರೆ ಈಗ ಆಹಾರ ಬೆಳೆಗಳಲ್ಲೇ ಇದು 4ನೇ ಸ್ಥಾನ ಹೊಂದಿತ್ತಂತ ಹೇಳ್ಬೋದು. ಗೋಧಿ, ಭತ್ತ ಮತ್ತು ಮೆಕ್ಕೆಜೋಳ ನಂತರ ಇದನ್ನು 4ನೇ ಸ್ಥಾನಕ್ಕೆ ನಾವು ಆಹಾರ ಬೆಳೆಯಾಗಿ ಉಪಯೋಗಿಸ್ತಾ ಇದ್ದೀವಿ. ಇದು ಕೇವಲ ನಮ್ಮ ಆಹಾರ ಬೆಳೆಯಾಗಿ ಅಷ್ಟೇ ಅಲ್ಲ, ಇದನ್ನು ಮೇವಿನ ಬೆಳೆಯಾಗಿನೂ ನಾವು ಇವತ್ತಿನ ದಿವಸ ಒಳ್ಳೆ ಮೇವು. ಅದ್ರದ್ದು ಯಾಕಂದ್ರೆ ಏನ್ ಅದ್ರ ಕಾಂಡ ಇರ್ತದೆ ಮತ್ತು ಎಲೆ ಇರ್ತದೆ, ಅದರಲ್ಲಿ ಸಾಕಷ್ಟು ಪ್ರಮಾಣದ ಪ್ರೋಟೀನ್ ಆಯ್ತು, ಕಾರ್ಬೋಹೈಡ್ರೇಟ್ ಆಯ್ತು ಮತ್ತು ಕಡಿಮೆ ಪ್ರಮಾಣದ ಕೊಬ್ಬು ಇರ್ತದೆ. ಅದು ನಮ್ಮ ದನಕರುಗಳಿಗೆ ಹೆಚ್ಚಿನ ಹಸಿರು ಮೇವು ಮತ್ತು ಒಣ ಮೇವು ಅಂತಾನು ಯೂಸ್ ಮಾಡ್ತಾ ಇದ್ದೀವಿ. ಈ ಎರಡು ಉಪಯೋಗದಿಂದ ಇದನ್ನ ನಾವು ಇವತ್ತಿನ ದಿವಸ ನಾಲ್ಕನೇ ಸ್ಥಾನದಲ್ಲಿ ಇದನ್ನ ಬೆಳೀತಾ ಇದೀವಿ. ಮತ್ತೆ ಈ ನಮ್ಮ ಭಾಗದಲ್ಲಿ ಏನ್ ಮಾಡ್ತಾ ಇದೀವಿ, ಇದನ್ನ ಬೇಸಿಗೆಯಲ್ಲೂ ನಾವು ಅಂದ್ರೆ ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಇದನ್ನ ನಾವು ಬೇಸಿಗೆಯಲ್ಲೂ ನಾವು ಇದು ಜೋಳನ ಬೆಳೆದು ಹೆಚ್ಚಿನ ಇಳುವರಿಯನ್ನ ಪಡಿತಾ ಇದೀವಿ. ಈಗ ಸಾಮಾನ್ಯವಾಗಿ ಜೋಳನ ನಾವೆಲ್ಲ ರೀತಿಯ ಆಹಾರ ಅಂದ್ರೆ ರೊಟ್ಟೆ, ಮುದ್ದೆ, ಅರಳು, ಈ ಎಲ್ಲ ನುಚ್ಚು, ಈ ಎಲ್ಲಾ ರೀತಿಯಲ್ಲಿ ನಾವು ಸೇವನೆ ಮಾಡ್ತಾ ಇದ್ದೇವೆ. ಅದಲ್ದನ್ನು ಕೆಲವೊಂದು ಮಾಲ್ಟ್ ಅಂತ ಹೇಳಿ ದ್ರಾವಣ ಮಾಡಿಕೊಂಡು ನಮ್ಮ ಶಕ್ತಿ ಸಲುವಾಗಿ ಉಪಯೋಗ ಮಾಡ್ತಾ ಇದೆ. ಇದನ್ನು ಹೊರದೇಶಗಳಲ್ಲಿ ಬೇರೆ ಬೇರೆ ದೇಶಗಳು ಅಂದ್ರೆ ಆಫ್ರಿಕನ್ ಕಂಟ್ರೀಸ್ ಅಂತ ಹೇಳ್ತೇವೆ, ದೇಶ ಅಂತ ಹೇಳ್ತೇವಲ್ಲ, ಅಲ್ಲಿ ಇದು ಉತ್ಪತ್ತಿ ಆಗಿದೆ ಅಂತ ಹೇಳ್ತಾರೆ. ಅವರು ಇದನ್ನು ನಾವು ಹೇಗೆ ಅನ್ನ ತಿಂತೇವೆ ಅಕ್ಕಿಯಿಂದ, ಅವರು ಈ ಜೋಳದಿಂದ ಅನ್ನ ಮಾಡಿಕೊಂಡು ತಾವು ತಮ್ಮ ಮುಖ್ಯವಾದ ಆಹಾರವಾಗಿ ಸೇವನೆ ಮಾಡ್ತಾ ಇದೆ. ಇದಷ್ಟೇ ಅಲ್ಲದೇನು ಇದನ್ನ ನಾವು ಕೆಲವೊಂದು ಕಾರ್ಖಾನೆಗಳಲ್ಲಿ ಅಂದ್ರೆ ನಾವು ಆಲ್ಕೋಹಾಲ್ ತಯಾರು ಮಾಡುವಂತ ಕಾರ್ಖಾನೆಗಳು ಇದನ್ನ ಬಂದಂತ ದ್ರಾವಣ ಯೂಸ್ ಮಾಡಿ ಉಪಯೋಗ ಮಾಡಿ ಉಪಯೋಗಿಸ್ತಾ ಇದ್ದಾರೆ. ಮತ್ತ ಈ ಬೆಳೆಯ ಮುಖ್ಯವಾದಂತ ಅಂದ್ರೆ ಇದರಲ್ಲಿ ಪ್ರೋಟೀನ್ ಇರ್ತದೆ, ಕಾರ್ಬೋಹೈಡ್ರೇಟ್ ಇದರಲ್ಲಿ 12.3% ಅಷ್ಟು ಪ್ರೋಟೀನ್ ಇರ್ತದೆ. ಮತ್ತ ಕಾರ್ಬೋಹೈಡ್ರೇಟ್ ನೋಡಿದ ಪ್ರಕಾರ 76% 76% ಅಷ್ಟು ನಾವು ಇದರಲ್ಲಿ ಕಾರ್ಬೋಹೈಡ್ರೇಟ್ ಪಡಿತೇವೆ. ಮತ್ತೆ ಇದರಲ್ಲಿ ಅತಿ ಕಡಿಮೆ ಆದಂತ ಕೊಬ್ಬು ಬಹಳ ಕಡಿಮೆ ಇರ್ತದೆ, 3.6% ಅಷ್ಟು ಕೊಬ್ಬು ಈ ಬೆಳೆಯಲ್ಲಿ ಸಿಗ್ತದೆ. ಮತ್ತೆ ಇದನ್ನು ನಾವು ಇದರಿಂದ ಬಂದಂತ ಧಾನ್ಯಗಳಂತ ಹೇಳ್ತೇವಲ್ಲ ಅದನ್ನು ನಾವು ಕೋಳಿ ಸಾಕಾಣಿಕೆಯಲ್ಲಿ ಮತ್ತು ಡೈರಿಯಲ್ಲಿ ಮತ್ತು ವಿವಿಧ ಕೈಗಾರಿಕೆಗಳೆಲ್ಲ ಉಪಯೋಗ ಮಾಡ್ತಾ ಇದ್ದೇವೆ. ಮತ್ತೆ ಇದು ಈ ಬೆಳೆ ಏನಿದೆಯಲ್ಲ ಬರ ನಿರೋಧಕತೆಯನ್ನು ಮತ್ತು ಉಷ್ಣತೆ ತಡೆದುಕೊಳ್ಳುವಂತ ಶಕ್ತಿ ಇರೋದ್ರಿಂದ ಇದನ್ನ ನಾವು ಹೆಚ್ಚಾಗಿ ಹಿಂಗಾರಿಯಲ್ಲಿ ಬೆಳೆದು ಹೆಚ್ಚಿನ ಇಳುವರಿಯನ್ನ ಪಡಿಬಹುದಾಗಿದೆ. ಇಷ್ಟು ನೋಡ್ರಿ, ಇಷ್ಟೆಲ್ಲ ಒಂದು ವಿಶೇಷತೆ ಪ್ರಯೋಜನಗಳು ಜೋಳಕ್ಕೆ ಇದಾವೆ, ಆದ್ರೆ ರೈತರು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ಮುಂದೆ ಬರಬೇಕಾಗಿದೆ. ಈಗ ಜೋಳವನ್ನ ಹಿಂಗಾರಿಯಲ್ಲಿ ಬೆಳೆಯುವಂತ ರೈತರಿಗೆ ಬಿತ್ತನೆ ಕ್ರಮದ ಬಗ್ಗೆ ತಿಳಿಸಿಕೊಡಿ ಸ್ವಲ್ಪ, ಸಿದ್ಧತೆ ಬಗ್ಗೆ. ಈಗ ಸಾಮಾನ್ಯವಾಗಿ ರೈತರು ಎಲ್ಲರೂ ಈಗ ತಮ್ಮ ಬಿತ್ತನೆ ಕಾರ್ಯವನ್ನು ಶುರು ಮಾಡಿದ್ದಾರೆ. ಈಗ ನಮ್ಮ ಭಾಗದಲ್ಲಿನೂ ಹಲವಾರು ತಳಿಗಳನ್ನು ಸಿಗ್ತಾ ಇದಾವೆ, ಆದ್ರೆ ಕೆಲವೊಂದು ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿದೆ. ಮತ್ತು ಪ್ರಮಾಣೀಕರಣ ಸಂಸ್ಥೆಗಳಿಂದ ಅಥವಾ ಇಲಾಖೆಗಳಿಂದ ನಾವು ಈ ಜೋಳ ಬೆಳೆಗಳನ್ನ ಖರೀದಿ ಮಾಡಿ ಬಿತ್ತನೆಗೆ ಹೋಗ್ಬೇಕಾಗಿದೆ. ಈಗ ಈ ನಮ್ಮ ಭಾಗಕ್ಕೆ ಹಲವಾರು ತಳಿಗಳು ಶಿಫಾರಸು ಮಾಡಲಾಗಿದೆ, ಅದರಲ್ಲಿ ನಾವು M35-1 ಅಂತ ಹೇಳ್ತೇವೆ, M35-1 ಅಂತ ಇದು ಈ ನಮ್ಮ ಭಾಗಕ್ಕೆ ನಮ್ಮ ವಲಯಕ್ಕೆ ಶಿಫಾರಸು ಮಾಡಿದ್ದಾರೆ. ಈ ಬೆಳೆಯ ಅವಧಿ ನೋಡಿದಾಗ ನಾವು ಇದು 120-125 ದಿನಗಳಲ್ಲಿ ಕಟಾವಿಗೆ ಬರ್ತದೆ. ಮತ್ತು ಇದು ಈ ತಳಿಯ ವಿಶೇಷತೆ ಏನಂದ್ರೆ ಇದು ಬರ ನಿರೋಧಕತೆ ಹೊಂದಿದೆ. ಮತ್ತು ಅದಲ್ದನು ಬಿಳಿ ಸುಳೆ ನೊಣ ಅಂತ ಬರ್ತದಲ್ಲ, ನಾವು ಆ ನೊಣದ ಬಾಧೆನು ತಡೆದುಕೊಳ್ಳುವಂತಹ ಶಕ್ತಿ ಈ ತಳಿಗೆ ಇದೆ. M35-1 ಅಂತ ಇದು ಸಾಮಾನ್ಯವಾಗಿ ನಾವೆಲ್ಲರೂ ಬಿಳಿ ಜೋಳ ಅಂತ ಹೇಳಿ ಈಗ ರೈತರ ಈಗಾಗಲೇ ಬಿತ್ತಾ ಇದ್ದೀವಿ. ಅದಾದಂತ ಇದಕ್ಕಿಂತನೂ ಕೆಲವೊಂದು ಇಂಪ್ರೂವ್ ಅಂತ ಸುಧಾರಿತ ತಳಿಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂತ GS-23 ಅಂತ ಹೇಳಿ ಇದು ನಮ್ಮ ವಲಯ 2 ಮತ್ತು ವಲಯ 3 ಶಿಫಾರಸು ಮಾಡಲಾಗಿದೆ. GS-23 ಅಂತ ಇದು ಆಕರ್ಷಕವಾದಂತ ಹಳದಿ ಬಣ್ಣದ ಬೀಜಗಳಿರ್ತವೆ, ಮತ್ತೆ ಇದು ಕಾಂಡಕೊಳೆ ರೋಗ, ಇದ್ದಿಲ ರೋಗ, ಈ ಎರಡೂ ರೋಗಕ್ಕೆ ಇದು ನಿರೋಧಕ ಶಕ್ತಿ ಹೊಂದಿದೆ ಇದು GS-23. ಮತ್ತೆ ಇದಲ್ದೇನು ಇದು ರೊಟ್ಟಿ ಮತ್ತು ಕಿಚಡಿ ಮಾಡಲಿಕ್ಕೆ ಬಹಳ ಉಪಯುಕ್ತವಾದಂತ ತಳಿ ಅಂತ ಹೇಳಿ ನಮ್ಮ ಕೃಷಿ ವಿಷಯದಲ್ಲೂ ಇದನ್ನ ಬಿಡುಗಡೆ ಮಾಡಿದ್ದಾರೆ. ಅದಲ್ದೇನು ಇದು ಮತ್ತು ತುಕ್ಕು ರೋಗಕ್ಕೂ ಇದು ನಿರೋಧಕತೆಯನ್ನ ಹೊಂದಿದೆ. ಆದ್ರೆ ಇದಲ್ದೇನು ಕೆಲವೊಂದು ಮತ್ತೊಂದು ತಳಿ ಅಂದ್ರೆ DSV-6 ಅಂತ ಹೇಳಿ ಇದು ಕೃಷಿ ವಿಷಯದಲ್ಲಿ ಧಾರವಾಡದಿಂದ ಬಿಡುಗಡೆ ಆದಂತ ತಳಿ, ಇದು ನಮ್ಮ ಭಾಗಕ್ಕೂ ಶಿಫಾರಸು ಮಾಡಿದ್ದಾರೆ. ಈ ತಳಿಯ ಅವಧಿನೂ ಕೂಡ 120-125 ಕಟಾವಿಗೆ ಬರ್ತದೆ. ಇದು ದ್ವಿ ಉಪಯೋಗಿ ತಳಿ ಅಂತ ಹೇಳ್ತೇವೆ ನಾವು, ಯಾಕಂದ್ರೆ ಇದನ್ನ ನಾವು ಕಾಳಾಗಿನೂ ಸೇವನೆ ಮಾಡಬಹುದು ಮತ್ತು ಮೇವಾಗಿನೂ ಬೆಳೆದು ನಾವು ದನಕರುಗಳಿಗೂ ಉಪಯೋಗ ಮಾಡಬಹುದು. ಈ ಎಲ್ಲಾ ತಳಿಗಳು ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯವಿದ್ದಾವೆ. ಇವುಗಳನ್ನು ನಾವು ಉಪಯೋಗಿಸಿದಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನ ಪಡಿಬಹುದು, ಮಳೆ ಆಶ್ರಯದಲ್ಲೂ ಚೆನ್ನಾಗಿ ಇಳುವರಿ ಕೊಡುವಂತ ಈ ತಳಿಗಳಾಗಿವೆ. ಅಂದ್ರೆ ನೀವ್ ಹೇಳಿದಂಗೆ M35-1 ಆಮೇಲೆ GS-23 DSV-R ಅಂತ ಹೇಳಿ ತಳಿಗಳು ಆಯ್ಕೆ ಮಾಡ್ಕೋಬಹುದು. ಈ ನಮ್ಮ ಹಿಂಗಾರಿಯಲ್ಲಿ ಹೆಚ್ಚಾಗಿ ನಾವು M35-1 ಮತ್ತು GS-23 ಅನ್ನು ಶಿಫಾರಸು ಮಾಡ್ತೇವೆ. DSV-6 ಅಂದ್ರೆ ಈ ನಮ್ಮ ಭಾಗಕ್ಕೆ ಅಂದ್ರೆ ನೀರಾವರಿಯಲ್ಲಿ ಬೇಸಿಗೆಯಲ್ಲಿ ಇದು ಚೆನ್ನಾಗಿ ಇಳುವರಿ ಕೊಡ್ತದೆ. ಇನ್ನ ತಳಿಗಳ ಬಗ್ಗೆ ತಾವು ಹೇಳಿದ್ರಿ, ಈ ಬೀಜದ ಲಭ್ಯತೆಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕದಲ್ಲಿ ಬೀಜಗಳು ಸಿಗ್ತಾವ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ರೆ ರೈತರು ಅಲ್ಲಿ ಬೀಜವನ್ನು ಖರೀದಿ ಮಾಡಿ ಬಿತ್ತನೆಯನ್ನು ಮಾಡ್ಕೋಬಹುದು. ಇನ್ನ ಜೋಳ ಬೆಳೆಗೆ ಬಿತ್ತನೆಗೆ ಸೂಕ್ತವಾದಂತಹ ಸಮಯ ಯಾವ್ದಂತೀರಿ? ಈಗ ಸಾಮಾನ್ಯವಾಗಿ ನಾವು ಹಿಂಗಾರಿಯಲ್ಲಿ ಬಿತ್ತಬೇಕಾದ್ರೆ ಸೆಪ್ಟೆಂಬರ್ ಎರಡನೇ ಪಕ್ಷ ಅಂತ ಹೇಳ್ತೀವಿ ನಾವು, ಸೆಪ್ಟೆಂಬರ್ 15 ಹಿಡಿದು ಅಕ್ಟೋಬರ್ ಮೊದಲನೇ ಪಕ್ಷ ಅಂದ್ರೆ ಅಕ್ಟೋಬರ್ 15 ನಾವು ಜೋಳವನ್ನ ಬಿತ್ತಬಹುದು. ಅದಾದ್ರಿಂದ ನಾವು ಬಿತ್ತನೆ ಸಮಯದಲ್ಲಿ ತೇವಾಂಶವನ್ನು ನೋಡಿಕೊಂಡು ಬಿತ್ತನೆ ಮಾಡಿದ್ರೆ ನಾವು ಹೆಚ್ಚಿನ ಸಸಿಗಳ ಸಂಖ್ಯೆಯನ್ನು ನಾವು ಕಾಪಾಡಿಕೊಂಡು ಇಳುವರಿಯನ್ನ ಚೆನ್ನಾಗಿ ತಗೋಬಹುದು. ಅದಕ್ಕಾಗಿ ನಾವು ಅಕ್ಟೋಬರ್ 15 ನಂತರ ಬಿತ್ತಿದ್ರೆ ಇದಕ್ಕೆ ರೋಗಗಳ ಕೀಟ ಮತ್ತು ರೋಗಗಳ ಬಾಧೆನೂ ಜಾಸ್ತಿ ಆಗ್ತದೆ. ಅದಕ್ಕೆ ಶಿಫಾರಸು ಸಮಯದಲ್ಲಿ ನಾವು ಜೋಳವನ್ನು ಬಿತ್ತನೆ ಮಾಡಬೇಕಾಗ್ತದೆ. ಮುಖ್ಯವಾಗಿ ಜೋಳ ಬೆಳೆಯ ಬೇಸಾಯಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳು, ಬೀಜ ಇರಬಹುದು, ಗೊಬ್ಬರ ಇರಬಹುದು, ಅಥವಾ ಬೀಜೋಪಚಾರ ರಾಸಾಯನಿಕಗಳಿರ್ಬೋದು, ಇಲ್ಲಿ ಏನ್ ಹೇಳ್ತೀರಿ ರೈತರಿಗೆ ಎಷ್ಟೆಷ್ಟು ಬಳಸಬೇಕಾಗತ್ತೆ? ಈಗ ಪ್ರತಿ ಎಕರೆಗೆ ನಾವು ಬೀಜ ನಾವು 3 kg ಅಂತ ಹೇಳಿ ಶಿಫಾರಸು ಮಾಡಿದ್ದೇವೆ. ಆದ್ರೆ ಕುಷ್ಕಿಯಲ್ಲಿ ನಾವು ಅಂದ್ರೆ 2.5 kg ಇಂದ 3 kg ವರೆಗೆ ನಾವು ವಿರಳವಾಗಿ ನಾವು ಹಿಂಗಾರಿಯಲ್ಲಿ ಬಿತ್ತಬಹುದು. ಅದೇ ಹಿಂಗಾರಿಯಲ್ಲಿ ನಾವು ಕೆಲವೊಂದು ನೀರಾವರಿಯಲ್ಲಿ ಬಿತ್ತಬೇಕಾದಾಗ ನಾವು 3 kg ಬೀಜವನ್ನು ಬಿತ್ತಬೇಕಾಗ್ತದೆ. ಅದಲ್ಲದೇನು ನಾವು ಕೆಲವೊಂದು ಜೈವಿಕ ಗೊಬ್ಬರಗಳಂತ ಹೇಳ್ತೇವೆ, ಅಜೋಸ್ಪಿರ್ಲಮ್ ಅನ್ನೋ ಜೈವಿಕ ಗೊಬ್ಬರವನ್ನು ನಾವು 200 gram ಪ್ರತಿ ಎಕರೆ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಬೇಕಾಗ್ತದೆ. ಅದಲ್ಲದೇನು ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳಿ ರಾಸಾಯನಿಕವನ್ನು ಉಪಯೋಗಿಸಿ ಬರ ನಿರೋಧಕತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಪ್ರತಿ ಎಕರೆಗೆ 30 gram ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು ನಾವು ಉಪಯೋಗಿಸಬೇಕಾಗ್ತದೆ. ಮತ್ತು ಅದಲ್ಲದೇ ನಾವು ಏನು ಮಾಡ್ಬೋದು, ಟ್ರೈಕೋಡ್ರಮಾ ಅಂತ ಹೇಳಿ ಶಿಲೀಂದ್ರನಾಶಕ, ಇವು ಏನ್ ಮಾಡ್ತದೆ ಬೇರುಕೊಳೆ ರೋಗ ಅದ ಬರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಶಿಲೀಂದ್ರನಾಶಕ ಆದ ಟ್ರೈಕೋಡ್ರಮಾ ಪ್ರತಿ ಎಕರೆಗೆ ನಾವು 12 gram ಅಂತೆ, ಅಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 4-5 gram ಅಂತ ಹೇಳಿ ನಾವು ಉಪಯೋಗ ಮಾಡಬೇಕಾಗ್ತದೆ. ಈ ಎಲ್ಲ ಪರಿಕರಗಳನ್ನ ನಾವು ಉಪಯೋಗಿಸಿ ಬಿತ್ತನೆ ಮಾಡಿದ್ದಲ್ಲಿ ಮತ್ತೆ ಇವಲ್ದೇನೆ ನಾವು ರಾಸಾಯನಿಕ ಪೋಷಕಾಂಶಗಳನ್ನು ಕೊಡಬೇಕಾಗ್ತದೆ. ಪ್ರತಿ ಎಕರೆಗೆ ನಾವು ಸಾರಜನಕ 20 kg, ರಂಜಕ 10 kg, ಕುಷ್ಕಿಯಲ್ಲಿ ಪೊಟ್ಯಾಷಿಯನ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ನಮ್ಮ ಈಗ ಭಾಗದಲ್ಲಿ ಪೊಟ್ಯಾಷ್ ಪ್ರಮಾಣ ಕಪ್ಪು ಭೂಮಿಯಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಇದಕ್ಕೆ ಸಾರಜನಕ, ರಂಜಕ 20 kg, 10 kg ಆಗಿ ಪ್ರತಿ ಎಕರೆಗೆ ಶಿಫಾರಸು ಮಾಡಿದ್ದೇವೆ. ಅದ್ರ ಜೊತೆಯಾಗಿ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಸತುವಿನ ಸಲ್ಫೇಟ್ ಅಂತ ಹೇಳ್ತೇವೆ, ಜಿಂಕ್ ಸಲ್ಫೇಟ್, ಅದು ಪ್ರತಿ ಎಕರೆಗೆ 6 kg ಹಾಗೆ ನಾವು ಉಪಯೋಗಿಸಿ ಬಿತ್ತನೆ ಮಾಡಿದಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಈ ಜಿಂಕನ್ನು ಸಹ ಬಿತ್ತನೆ ಮಾಡುವಾಗ ಕೊಟ್ಟು ಬಿಡ್ಬೇಕಂತೀರಾ? ಕೊಟ್ಟು ಬಿಡ್ಬೋದು. ಇನ್ನ ತಾವು ಈ ಪೋಷಕಾಂಶಗಳ ಇದ್ರ ಬಗ್ಗೆ ಹೇಳಿದ್ರೆ ಎಷ್ಟೆಷ್ಟು ಗೊಬ್ಬರ ಕೊಡ್ಬೇಕಂತಕ್ಕಂಥ ಈ ಬೀಜೋಪಚಾರದ ಮತ್ತು ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನ ಹೇಳ್ತೀರಿ ಬೀಜೋಪಚಾರ ಮಾಡೋದ್ರ ಬಗ್ಗೆ? ಸಾಮಾನ್ಯವಾಗಿ ಬೀಜೋಪಚಾರ ಯಾಕೆ ಮಾಡ್ಬೇಕಂದ್ರೆ ರೋಗ ಮತ್ತು ಕೀಟಗಳನ್ನು ತಡೆಗಟ್ಟಲಿಕ್ಕೆ, ಮುಂಜಾಗ್ರತೆ ಕ್ರಮವಾಗಿ ತಡಿಲಿಕ್ಕೆ, ಮುಂದೆ ಬಂದ ಹೆಚ್ಚಿನ ಖರ್ಚು ಆಗೋ ಬದಲಾಗಿ ನಾವು ಸ್ವಲ್ಪ ಖರ್ಚಿನಲ್ಲಿ ಮೊದಲೇಗಾಗಿ ನಾವು ಬೀಜೋಪಚಾರ ಮಾಡಿ ರೋಗ ಕೀಟಗಳನ್ನು ತಡೆಗಟ್ಟಬಹುದು. ಅದಲ್ಲದೇನು ಕೆಲವೊಂದು ಬರ ನಿರೋಧಕತೆ ಶಕ್ತಿ, ಈ ನಮ್ಮ ಬೆಳೆಗೆ ಬರ ನಿರೋಧಕತೆ ಶಕ್ತಿಯನ್ನು ಹೆಚ್ಚಿಸಲು ನಾವು ಕೆಲವೊಂದು ಬೀಜೋಪಚಾರ ಅಂದರೆ ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳಿದ್ವಿ ಸುಣ್ಣ, ಅದರಿಂದನೂ ಬೀಜೋಪಚಾರ ಮಾಡ್ಬೋದು. ಆಮೇಲೆ ಜೈವಿಕ ಗೊಬ್ಬರಗಳು, ನಾವು ಏನೇ ಗೊಬ್ಬರ ಹಾಕಿದರೂ ಅದು ಬೆಳೆಗಳಿಗೆ ಲಭ್ಯವಾಗಬೇಕು ಮತ್ತು ವಾತಾವರಣದಲ್ಲಿರುವಂಥ ಸಾರಜನಕ ನಮ್ಮ ಬೆಳೆಗಳಿಗೆ ಲಭ್ಯವಾಗಲಿಕ್ಕೆ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ನಾವು ಬರ ನಿರೋಧಕತೆ ಹೆಚ್ಚಿಸಲಾಗಿ ಏನು ಮಾಡಬೇಕಾಗ್ತದೆ ಅಂದರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂದ್ರೆ 1.5 liter ನೀರಿನಲ್ಲಿ 30 gram ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕಿ ದ್ರಾವಣ ತಯಾರಿಸ್ ಮಾಡ್ಕೋಬೇಕು. ಅದರಲ್ಲಿ ನಾವು ಈ ಜೋಳದ ಬೀಜಗಳನ್ನು 7-8 hours ನಾವು ಅದನ್ನ ನೆನೆ ಇಡಬೇಕು. ನೆನೆ ಇಟ್ಟು ಮರುದಿನ ನಾವು 8 hours ನಂತರ ನಾವು ಅದನ್ನು ಒಣಗಿಸಿ ಬಿತ್ತನೆಗೆ ಉಪಯೋಗಿಸಬಹುದು. ಅದಾದ ನಂತರ ನಾವು ಏನ್ ಮಾಡಬಹುದು, ಈ ಜೈವಿಕ ಗೊಬ್ಬರಗಳಂತ ಹೇಳಿದ್ವಿಲ್ಲ, ಆ ಜೈವಿಕ ಗೊಬ್ಬರಗಳಿಂದ ಪ್ರತಿ ಎಕರೆಗೆ 200 gram ಅಜೋಸ್ಪಿರ್ಲಮ್ ಮತ್ತು PSB ಕೂಡ ನಾವು ರಂಜಕ ಕರಗಿಸುವ ಬ್ಯಾಕ್ಟೀರಿಯನ್ನು ನಾವು 200 gram ಉಪಯೋಗಿಸಿದಲ್ಲಿ ನಾವು ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳಿಗೆ ಲಭ್ಯ ಮಾಡಬಹುದು. ಮತ್ತು ಅದೇ ಅದೇ ನಾವು ಏನು ರಾಸಾಯನಿಕ ರೂಪದಲ್ಲಿ DAP ರೂಪದಲ್ಲಿ ಕೊಟ್ಟಂತ ಗೊಬ್ಬರವನ್ನು ಬೆಳೆಗಳಿಗೆ ಸಿಗೋ ಹಾಗೆ ಮಾಡಬಹುದು. ಈ ರೀತಿ ಬೀಜೋಪಚಾರ ಮಾಡಿ ನಾವು ಬೆಳೆಗಳನ್ನು ದೃಢವಾಗಿ ಬೆಳೆಸಬಹುದು. ಇಲ್ಲಿ ಗೊಬ್ಬರವನ್ನು ನೀವು ಬಿತ್ತನೆ ಮಾಡುವಾಗ ಕೊಡ್ಲಿಕ್ಕೆ ಹೇಳ್ಬಿಡ್ತಾರೆ ಎಲ್ಲ ಈ ಸಾರಜನಕ ರಂಜಕ ಹೇಳಿದ್ರೆ 20 kg ಸಾರಜನಕ, 10 kg ರಂಜಕ ಬಿತ್ತುವಾಗ ಕೊಟ್ಬಿಡುದು ಒಳ್ಳೇದಂತೀರಾ? ಈಗ ಏನಾಗ್ತದೆ ಅಂದ್ರೆ ಇದು ಇದರ ಅವಧಿ ಬಹಳ ಹೆಚ್ಚಾಗಿರೋದ್ರಿಂದ ಏನಾಗ್ತದೆ, ನಾವು ಇದನ್ನ ನಾವು ಸ್ಪ್ಲಿಟ್ ಡೋಸ್ ಅಂತ ಹೇಳ್ತೇವೆ, ಅಂದ್ರೆ ಹಂತ ಹಂತ ಆಗಿ ಕೊಡಬೇಕಾಗ್ತದೆ. ಈಗ ನಾವು ಬಿತ್ತೋ ಟೈಮ್ದಲ್ಲಿ ನಾವು 50% ಸಾರಜನಕ ಮತ್ತು ಪೂರ್ತಿ ಪ್ರಮಾಣದ ರಂಜಕ ಮತ್ತು ರಂಜಕ ಕೊಡಬೇಕಾಗ್ತದೆ. ಅದಾದ ನಂತರ 30 ದಿನಗಳ ನಂತರ ಮತ್ತೆ ಉಳಿದಂತ 50% ಏನಂತ ಹೇಳಿದ ಶೇಕಡ 50% ಉಳಿದಂತ ಸಾರಜನಕವನ್ನ ನಾವು ಹಂತಾಗಿ ಸ್ಪ್ರೆಡ್ ಡೋಸ್ ಆಗಿ ಕೊಡಬಹುದು. ಇಲ್ಲಿ ಕಳೆ ಬಹಳ ಸಮಸ್ಯೆ ಇದ್ದಲ್ಲಿ ಕಳೆ ನಿಯಂತ್ರಣ ಮಾಡಲಿಕ್ಕೆ ಏನಾದರೂ ಕಳೆನಾಶಕಗಳನ್ನು ಬಳಸಬಹುದಾ? ಹೇಗೆ ಇಲ್ಲ ಈಗ ಸಾಮಾನ್ಯವಾಗಿ ಎಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಕಳೆನಾಶಕ ಆಳುಗಳ ಸಮಸ್ಯೆ ಇರೋದ್ರಿಂದ ನಾವು ಕಳೆನಾಶಕಗಳನ್ನ ಉಪಯೋಗಿಸ್ತಾ ಇದ್ದೀವಿ. ಜೋಳ ಬೆಳೆಯಲ್ಲಿ ಏನಾಗಿದೆ ಅಂದ್ರೆ ನಾವು ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿವಸ 400 ಗ್ರಾಂ ಅಷ್ಟು ಅಟ್ರಾಜಿನ್ ಅಂತ ಹೇಳಿ, ಅಟ್ರಾಜಿನ್ 50 WP 50 WP ಅಂತ ಹೇಳಿ ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿವಸ ಸಿಂಪರಣೆ ಮಾಡಿದಲ್ಲಿ ನಾವು ತಕ್ಕಮಟ್ಟಿಗೆ ಸಂದಿಗ್ಧ ಹಂತ ಹೇಳ್ತೇವೆ ಬೆಳವಣಿಗೆ ಹಂತದಲ್ಲಿ ನಾವು ಕಳೆಗಳನ್ನ ನಿಯಂತ್ರಣ ಮಾಡಬಹುದಾಗಿದೆ. ಅದಾದ ನಂತರ ನಾವು ಕೆಲವೊಂದು ಇನ್ನು ಕಳೆಗಳ ಸಮಸ್ಯೆ ಇದ್ದಲ್ಲಿ ನಾವು ಪೋಸ್ಟ್ ಎಮರ್ಜೆನ್ಸಿ ಉದಯೋತ್ತರ ಕಳೆನಾಶಕಗಳಲ್ಲಿ ನಾವು 2,4-D ಅಂತ ಹೇಳಿ ಕಳೆನಾಶಕವನ್ನು ನಾವು 25-30 ದಿನಗಳ ನಂತರ ಸಿಂಪರಣೆ ಮಾಡಿ ಕಳೆಗಳನ್ನು ನಿಯಂತ್ರಣ ಮಾಡಬಹುದಾಗಿದೆ. ಅದಲ್ಲದ ನಂತರ ನಾವು ಎಳೆಕುಂಟಿ ಅಂತ ಹೇಳ್ತೇವೆ, ಅಂತರ ಬೇಸಾಯ ಮಾಡಿನೂ ಕಳೆಯನ್ನು ನಿಯಂತ್ರಣ ಮಾಡಬಹುದು. ಅಂತರ ಬೇಸಾಯ ಮಾಡೋದ್ರಿಂದ ಕುಸ್ಕಿಯಲ್ಲಿ ಏನಾಗ್ತದೆ ಅಂದ್ರೆ ಮಣ್ಣು ಸಡಿಲಾಗಿ ಏನ ತೇವಾಂಶ ಆಪರೇಷನ್ ಆವಿ ಆಗಲಾರ್ದಾಗಿ ನೋಡಿಕೊಂಡು ಅದಲ್ದನು ಇದ್ದಂತ ಕಳೆಗಳನ್ನು ನಿಯಂತ್ರಣ ಆಗಿ ಮಣ್ಣನ್ನು ಬೇರು ಮತ್ತು ಕಾಂಡಕ್ಕೆ ಮಣ್ಣು ಏರಿಸಿದಾಗ ಆಗಿ ಗಟ್ಟಿಯಾಗಿ ಬೆಳವಣಿಗೆ ಚೆನ್ನಾಗಿ ಈ ರೀತಿ ಅಂತರ ಬೇಸಾಯ ಮಾಡೋದ್ರಿಂದ ಕೆಲವು ಉಪಯೋಗಗಳು ಆಗ್ತವೆ. ಇಲ್ಲಿ ಒಂದೇಳೆ ರೈತರು ಮಳೆ ಹೋತು ಅಂದ್ರೆ ನೀರಾವರಿಯಲ್ಲಿ ಏನಾದ್ರು ಬಿದ್ದಿದ್ರಪ್ಪ ಅಂದ್ರೆ ನೀರನ್ನ ಎಷ್ಟು ಕೊಡಬಹುದು ಅಂತಿರ್ತಾವೆ, ನೀರಿನ ನಿರ್ವಹಣೆ ಬಗ್ಗೆ ಹೇಳ್ಸ. ಸಾಮಾನ್ಯವಾಗಿ ಇದು ನಾವು ಮಳೆ ಆಶ್ರಿತ ಬೆಳೆಯೋದ್ರಿಂದ ಮಳೆ ಇದ್ದಾಗ ನೀರು ಕೊಡೋ ಅವಶ್ಯಕತೆ ಆದ್ರೆ ಸಂದಿಗ್ಧ ಅಂತ ಹೇಳ್ತೇವೆ ನಾವು, ಸಸಿ ಬೆಳವಣಿಗೆ ಅಥವಾ ತೆನೆ ಬರುವ ಸಮಯ ಅಥವಾ ಕಾಳು ಕಟ್ಟುವ ಸಮಯದಾಗ ನಾವು ನೀರು ಕೊಡಲೇಬೇಕಾಗ್ತದೆ. ಈ 3 ಸಂದಿಗ್ಧ ಹಂತಗಳಲ್ಲಿ ನಾವು ನೀರು ಕೊಟ್ಟಿದ್ದೆ ಆದಲ್ಲಿ ನಾವು ಕುಸ್ಕಿ ಅಂದ್ರೆ ಮಳೆ ಆಶ್ರಿತಕ್ಕಿಂತಲೂ ನಾವು ಹೆಚ್ಚಿಗೆ ಇಳುವರಿಯನ್ನ ಪಡೆಯಬಹುದಾಗಿದೆ. ಮಣ್ಣಿನ ಗುಣಧರ್ಮ ಅದರ ಮೇಲೆ ನಾವು ನೀರು ಕೊಡಬೇಕಾಗ್ತದೆ. ಯಾಕಂದ್ರೆ ಕಪ್ಪು ಮಣ್ಣು ಇದ್ರೆ ತೇವಾಂಶ ಹೆಚ್ಚಿಗೆ ಇರೋದ್ರಿಂದ ನಾವು 15 ದಿನಗಳೊಮ್ಮೆ ನೀರು ಕೊಡಬಹುದು. ಆಮೇಲೆ ಕೆಂಪು ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣು ಇದ್ದಲ್ಲಿ ನಾವು 8-10 ದಿನಗಳೊಮ್ಮೆ ನೀರು ಹಾಯಿಸಬೇಕಾಗ್ತದೆ. ಈ ರೀತಿ ನಾವು ನೀರು ನಿರ್ವಹಣೆ ಮಾಡಿಕೊಂಡಾಗ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಈಗ ನೀವು ಹೇಳಿದಂತ ಎಲ್ಲಾ ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಂಡು ರೈತರು ಒಂದೆಳೆ ಹಿಂಗಾರಿ ಜೋಳವನ್ನ ಅಥವಾ ಬಿಳಿಜೋಳವನ್ನ ಬೆಳೆದ್ರೆ ಎಕರೆಗೆ ಎಷ್ಟು ಇಳುವರಿಯನ್ನ ಪಡಿಬಹುದು ಅಂತಿರ್ತಾವ? ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಕುಸ್ಕಿ ಬೇಸಾಯದಲ್ಲಿ ಈ ಎಲ್ಲಾ ಕ್ರಮಗಳನ್ನ ಅನುಸರಿಸಿದಾಗ ನಾವು ಎಕರೆಗೆ 12-14 ಕ್ವಿಂಟಲ್ ವರೆಗೂ ನಾವು ಪಡೆಯಬಹುದು. ಅದರಲ್ಲಿ ಅಂದ್ರೆ ಮುಂಗಾರಿಯಲ್ಲಿ, ಆದ್ರೆ ನಾವು ಹಿಂಗಾರಿಯಲ್ಲಿ ಏನಾಗ್ತದೆ ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ನಾವು 4-6.5 ಅಂದ್ರೆ 6 ಕ್ವಿಂಟಲ್ ವರೆಗೂ ನಾವು ಇಳುವರಿಯನ್ನ ಈ ಹಿಂಗಾರಿ ಬೇಸಾಯದಲ್ಲಿ ಹಿಂಗಾರಿ ಜೋಳದಲ್ಲಿ ಕುಸ್ಕಿಯಲ್ಲಿ ನಾವು 4-6 ಕ್ವಿಂಟಲ್ ವರೆಗೂ ಪ್ರತಿ ಎಕರೆಗೆ ಇಳುವರಿಯನ್ನು ಪಡಿಬಹುದು. ಅದರ ಜೊತೆಯಾಗಿನೂ ನಾವು 1.5 ಟನ್ನಿಂದ 2.5 ಟನ್ ಅಂದ್ರೆ ನಾವು 1,500 kg to 700 kg ಅಷ್ಟು ಮೇವನ್ನು ನಾವು ಈ ಬೆಳೆಯಿಂದ ಪಡಿಬಹುದಾಗಿದೆ. ಈ 2 ಇಳುವರಿಯನ್ನು ನಾವು ಹಿಂಗಾರಿಯಲ್ಲಿ ಬೆಳೆದಾಗ ಪಡಿಬಹುದಾಗಿದೆ. ಇದು ವಲಯವಾರ ಇಳುವರಿಯನ್ನು ಕೊಡಲಾಗ್ತದೆ, ಯಾಕಂದ್ರೆ ಬೇರೆ ಬೇರೆ ಆಗುತ್ತೆ ಇಳುವರಿ, ಬೇರೆ ಬೇರೆ ವಲಯಗಳಲ್ಲಿ ಬೇರೆ ಬೇರೆ ಇಳುವರಿ ಪ್ರಮಾಣ ಎವರೇಜ್ ಆಗಿ 4-6 ಕ್ವಿಂಟಲ್ ಒಂದು ಇಳುವರಿ ಸಾಧ್ಯತೆ ಇದೆ. ಇಲ್ಲಿ ಏನು ರೈತರು ಎಚ್ಚರಿಕೆ ಅಥವಾ ಖರ್ಚು ಇಲ್ಲದಂತ ಕೆಲವೊಂದು ಕ್ರಮಗಳು ಇರ್ತವೆ, ಅವುಗಳ ಬಗ್ಗೆ ಏನ್ ಹೇಳ್ತಾರೆ ರೈತರು? ಈ ಖರ್ಚು ಇಲ್ಲದ ಅಂದ್ರೆ ನಾವು ಪ್ರತಿ 3 ವರ್ಷಕ್ಕೊಮ್ಮೆ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರನ್ನ ನಾವು ಭೂಮಿಗೆ ಹಾಕಬೇಕಾಗ್ತದೆ. ಯಾಕಂದ್ರೆ ಈತಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ ರಾಸಾಯನಿಕ ಯೂಸ್ ಮಾಡೋದ್ರಿಂದ ನಮ್ಮ ಇನ್ನು ಚೆನ್ನಾಗಿರ್ತದೆ, ಅದು ಚೆನ್ನಾಗಿ ದಪ್ಪ ಕಾಳು ಬೆಳೆದು ಇಳುವರಿ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ನಾವು ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಪ್ರತಿ 3 ವರ್ಷಕ್ಕೊಮ್ಮೆ ಅಥವಾ ಕೊಡಬೇಕಾಗ್ತದೆ. ಮತ್ತೆ ಈಗ ಕೊಡಬೇಕಾದ್ರೆ ಬಿತ್ತೋಕ್ಕಿಂತ ಮೊದಲು ಅಂದ್ರೆ 2-3 ವಾರಗಳ ಮೊದಲು ನಾವು ಭೂಮಿಗೆ ಹಾಕಬೇಕಾಗ್ತದೆ. ಮತ್ತೆ ಅಧಿಕೃತವಾದಂತ ತಳಿಗಳನ್ನ ನಾವು ಶಿಫಾರಸು ಮಾಡಿದಂತ ತಳಿಗಳನ್ನೇ ಉಪಯೋಗ ಮಾಡಬೇಕು. ಮತ್ತು ನಾವು ಪ್ರತಿ ಎಕರೆಗೆ ಎಷ್ಟು ಶಿಫಾರಸು ಮಾಡಿದಂತ ಸಸಿಗಳ ಸಂಖ್ಯೆ ಅದನ್ನು ನಾವು ಕಾಪಾಡಬೇಕಾಗ್ತದೆ. ಮತ್ತು ಅದೇ ಸೂಕ್ತ ಸಮಯದಾಗಲಂದ್ರೆ ನಾವು ಬಿತ್ತನೆ ಸಮಯ ನೋಡಿಕೊಂಡು ಸೂಕ್ತ ಸಮಯದಲ್ಲಿ ಬಿತ್ತನೆ ನಾವು ಮಾಡಬೇಕು. ಮತ್ತು ಪಕ್ಕದಲ್ಲಿ ಬರುವ ಕವಲುಗಳನ್ನು 30 ದಿವಸಗಳಲ್ಲಿ ನಾವು ತೆಗೆದು ಎಡೆಕುಂಟಿ ಹೊಡೆದು ಮಣ್ಣು ಏರಿಸಬೇಕಾಗ್ತದೆ. ಮತ್ತು ಮೊಳಕೆ ಬರುವಾಗ ಬೆಳೆ ಹಂತದಲ್ಲಿ ತೆನೆ ಬರುವ ಮೊದಲು ಅಥವಾ ಕಾಳು ತುಂಬುವಾಗ ಕಂಪಲ್ಸರಿ ಆಗಿ ತಪ್ಪದೆ ನಾವು ನೀರು ಕೊಡಬೇಕಾಗ್ತದೆ. ತೇವಾಂಶ ಇಲ್ಲದಾಗ ನಾವು ಮೊಳಕೆ ಬರುವಾಗ ಬೆಳವಣಿಗೆ ಹಂತ ಇದ್ದಾಗ ಅಥವಾ ಕಾಳು ಕಟ್ಟಬೇಕಾದಾಗ ಈ ಸಂದಿಗ್ಧ ಹಂತಗಳಲ್ಲಿ ನಾವು ನೋಡಿಕೊಂಡು ನೀರನ್ನ ಕೊಡಬೇಕಾಗ್ತದೆ. ಇವಿಷ್ಟು ರೈತರು ತಪ್ಪದೆ ಪಾಲನೆಯನ್ನ ಮಾಡಬೇಕು. ಒಳ್ಳೇದು ಡಾಕ್ಟರ್ ಆನಂದ್ ಅವರು ನೀವು ಹೇಳಿದಂಗೆ ಹಿಂಗಾರು ಜೋಳವನ್ನು ಬೆಳೆಯುವಂಥ ರೈತರು M35-1 ತಳಿ ಇರ್ಬೋದು, GS-23 ತಳಿ ಇವುಗಳನ್ನು ಆಯ್ಕೆ ಮಾಡಿ ಬೇಸಾಯವನ್ನು ಮಾಡಲಿ. ಬೀಜೋಪಚಾರ ತಿಳಿದಿರ್ತಾವೆ, ಅಜೋಸ್ಪಿಲ್ಲಮ್ 200 ಗ್ರಾಮ್ ಬೇಕಾಗತ್ತೆ ಮತ್ತು PSB 200 ಗ್ರಾಮ್ ಪ್ರತಿ ಎಕರೆಗೆ ಅಷ್ಟು ಒಂದು ಅಣುಜೀವಿಯಿಂದ ಉಪಚಾರವನ್ನು ಮಾಡಬೇಕು. ಟ್ರೈಕೋಡರ್ಮಾ 4 ಗ್ರಾಮ್ ಪ್ರತಿ KG ಬೀಜಕ್ಕೆ ಹಾಕಿ ಬೀಜೋಪಚಾರವನ್ನು ಮಾಡಲಿ. ಇನ್ನು ರೈತರು ನೀವು ಹೇಳಿದಂಗೆ ಟೈಮ್ ಸರಿಯಾಗಿ ಬಿತ್ತನೆ ಮಾಡೋದು ಭಾಳ ಮುಖ್ಯ, ತಳಿಗಳ ಆಯ್ಕೆ ಅಷ್ಟೇ ಮುಖ್ಯ ಇದೆ. ಇದುವರೆಗೆ ಈ ಒಂದು ವಿಚಾರವಾಗಿ ಹಿಂಗಾರು ಜೋಳದ ಬೇಸಾಯದ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಂಧುವರೇ, ಇದುವರೆಗೂ ಹಿಂಗಾರು ಜೋಳದ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಆನಂದ್ ಅವರೊಂದನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾಲತಿ. ಬನ್ನಿ ರೈತ ಬಂಧುವರೆ, ಇದೊಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಬನ್ನಿ ಈಗ ಕೇಳೋಣ. ಬೋರ್ವೆಲ್ ರಿಚಾರ್ಜ್ ಮಾಡಿಕೊಂಡಿರುವ, ಅಂದರೆ ಅಂತರ್ಜಲ ಮರುಪೂರ್ಣ ಮಾಡಿಕೊಂಡಿರುವ ನಾಗರಾಳ್ ಗ್ರಾಮದ ರೈತರಾದಂತಹ ಶಾಂತಗೌಡ ಅವರ ಅನುಭವಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಶಾಂತಗೌಡ ಪಾಟೀಲ್ ನಾಗರಾಳ್ ಅಂತೇಳಿ. ಇವರು ಲಿಂಗಸ್ಗೂರು ತಾಲೂಕಿನ ರೈತರು. ಸುಮಾರು ವರ್ಷಗಳಿಂದ ಕೃಷಿಯನ್ನು ಮಾಡ್ತಿದ್ದಾರೆ. ನೀರಾವರಿ ಸೌಲಭ್ಯ ಇದೆ. ಒಂದು ಬೋರನ್ನು ಕೂಡ ಇವರು ಹಾಕಿಸಿಕೊಂಡು ಕೃಷಿ ಬದುಕನ್ನು ಸಾಗಿಸ್ತಿದ್ದಾರೆ. ಇತ್ತೀಚೆಗೆ ಇವರು ಬೋರ್ವೆಲ್ಲನ್ನು ರೀಚಾರ್ಜ್ ಮಾಡಿಕೊಂಡಿದ್ದಾರೆ. ಅಂತಂದರೆ ಅಂತರ್ಜಲ ಮರುಪೂರ್ಣ ಅಂತ ನಾವೇನು ಹೇಳ್ತೀವಿ, ಅದನ್ನು ಅವರು ಮಾಡಿಕೊಂಡು ನೀರು ಹೇಗೆ ಬರ್ತಿದೆ, ಮೊದಲು ಹೇಗಿತ್ತು, ರೀಚಾರ್ಜ್ ಮಾಡಿದ್ಮೇಲೆ ಅವರಿಗೆ ಯಾವ ರೀತಿ ಅನುಕೂಲ ಆಯಿತು ಎಂಬಂಥ ಒಂದು ವಿಚಾರವನ್ನು, ಜೊತೆಗೆ ಅವರು ಕೃಷಿ ಬದುಕು ಎತ್ತ ಸಾಗಿದೆ ಎಂಬಂಥ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಗೌಡ್ರೆ, ನಿಮ್ಮದು 8 ಎಕರೆ ಭೂಮಿ ಐತ್ರಿ? 8 ಎಕರೆ ಭೂಮಿ ರೀ ಸರ್. 8 ಎಕರೆ ಭೂಮಿಯಲ್ಲಿ ಏನೇನು ಹಾಕ್ತೀರಿ? ಸಜ್ಜಿ 2 ಎಕರೆ ಹಾಕಿವಿ ರೀ, ಸೂರ್ಯಪಾನ 2 ಎಕರೆ, ತೊಗರಿ 4 ಎಕರೆ ಹಾಕಿ ನೋಡಿ. ನೀರಾವರಿ ವ್ಯವಸ್ಥೆ? 8 ಎಕರೆ ನೀರಾವರಿ ಸರ್, 2 ಎಕರೆ ಮಸಾರಿ, 6 ಎಕರೆ ಕಪ್ಪು ಭೂಮಿ ರೀ ಸರ್. ಕೆಂಪು ಮತ್ತು ಕಪ್ಪು ಭೂಮಿಯಲ್ಲಿ ಎರಡೂ ಸೇರಿ 8 ಎಕರೆ ಭೂಮಿಯಲ್ಲಿ ಕೂಡ ನೀರು ನಿಮಗೆ ಆಗ್ತದ? ಆಗುತ್ತೆ ಸರ್. ಒಂದು ಅಳಕ ಪಂಪ್ಸೆಟ್ ಮಾಡಿ ಸರ್, ಒಂದಿನ ಐತ್ರಿ 210 ಫುಟ್ ಬೋರ್ವೆಲ್ ಮಾಡಿದ್ದೀರಿ ಸರ್. ಆದ್ರೆ ಏನೈತೆ, ನೀರು ಮಂಡ್ ಒಂದು ತಾಸು ಒಗದು ಕಾಸಿ ಬಹಳ ಕಮ್ಮಿ ಆಕೈತೆ ಸರ್. ಈಗ ಇತ್ತಿತ್ತಲಾಗಿ ರಾಜ್ಕುಮಾರ್ ಅಡಗೋಡಿ ಸಾಹೇಬ್ರು ನಮಗೆ ಮೊನ್ನೆ ಮಾರ್ಚ್ ಏಪ್ರಿಲ್ ಒಳಗೆ ಬೋರ್ ರಿಚಾರ್ಜ್ ಸಂಬಂಧ ಅವರು ಬಂದು ನೋಡ್ಕೊಂಡು ಹೋಗಿ ಅಲ್ಲಿಂದ ನಾವು ಆ ಬೋರ್ ರಿಚಾರ್ಜ್ ಮಾಡಿದ್ರು ಸರ್. ಈಗ ಏನೈತೆ, ಹೊಲದ ನೀರು ವೇಸ್ಟ್ ಕೆನಲ್ ನೀರು ಏನು ಹೋಗುತ್ತೆ ಸರ್, ಅದಕ್ಕೆ ಪೈಪ್ ಲೈನ್ ಮಾಡ್ಕೇತಿ, ಅದಕ್ಕೆ ಕರೆಕ್ಷನ್ ಕೊಟ್ಟಿರಿ ಸರ್. ಈ ನಮ್ಮ ಬೋರ್ ಏನೈತೆ 24 ಗಂಟೆನೂ ತುಂಬಿ ಹರಿತೈತಿ ನೋಡಿ ಸರ್. ಅಂತಂದ್ರೆ ಪ್ರಾರಂಭದಲ್ಲಿ 210 ಫೀಟ್ ಹಾಕಿದ್ದು ನೀರು ಕಡಿಮೆ ಇತ್ತ ಏನು? ಅವಾಗ ಏನು ಎಷ್ಟು ಇಂಚಿತ್ತು ನೀರು? ಒಂದು ತಾಸು ಫುಲ್ ಹೋಗಿತ್ತು ಸರ್. ನಂತರ ಏನೈತೆ, ಹಿಡಿದು ಬಿಟ್ಟು ಭಾಳ ಕಮ್ಮಿ ಹೋಗಿತ್ತು ಸರ್. ಈ ನಾವು ರೀಚಾರ್ಜ್ ಮಾಡಿದ ಏನೈತೆ, ಕಂಟಿನ್ಯೂ 7 ತಾಸು ಎಷ್ಟು ಕರೆಂಟ್ ಕೊಡ್ತಾರೆ 7 ತಾಸು ಫುಲ್ 2.5 ಇಂಚ್ ಫುಲ್ ನೀರು ಹೋಗ್ತೈತೆ ನೋಡ್ರಿ ಸರ್. ಈಗ ರೀಚಾರ್ಜ್ ಮಾಡ್ಬೇಕಪ್ಪ ಅಂತಂದ್ರೆ ಏನು ಭೂಮಿ ಅಗಿಬೇಕಾಗ್ತದ, ಏನು ಹೊರಗಿನ ನೀರು ತಂದು ಅಲ್ಲಿ ಒಳಗೆ ಬಿಡ್ಬೇಕಾಗ್ತದೋ, ಅಥವಾ ಏನು ಹರಿ ನೀರು ಮಳೆ ಬಿದ್ದಂತ ನೀರನ್ನ, ಅದರ ವ್ಯವಸ್ಥೆ ಅದನ್ನ ಹೇಗೆ ಮಾಡಿದ್ರಿ? ನಮ್ಗೆ ರಾಜ್ಕುಮಾರ್ ಸರ್ ತಮ್ಮ ಡಿಪಾರ್ಟ್ಮೆಂಟ್ ಇಲ್ಲಿ 10x10 ಸರ್, ಡೆತ್ 10 ಫುಟ್ರಿ ಸರ್, ಒಟ್ಟ ಟೋಟಲ್ ಚೌಚೌಕ್ ಹತ್ಬಿಟ್ಟು 10 ಫುಟ್ ಒಳಕ ಮೊದಲು ದೊಡ್ಡ ಕಲ್ಲು ಹಾಕಿವಿ ಸರ್. ನಂತರ 40 mm, ನಂತರ 10 mm, ನಂತರ ಉಸುಗು ಹಾಕಿಸಿ ಎಲ್ಲ ರೆಡಿ ಮಾಡಿ ಮ್ಯಾಲೆ ಕಟ್ಟಡ ಮಾಡಿಕೊಡು ಸರ್. ಹೊಲದ ನೀರು ಕೆನಲ್ ವೇಸ್ಟ್ ನೀರು ಬಂದಂಥ ನೀರು ಬೋರ್ನಾಗ ಒಳ್ಳೆ ರಿಚಾರ್ಜ್ ಹಾಕಿಸಿ ಈಗ ನಮಗೆ ಸಾಕಷ್ಟು ನೀರಿನ ಅನುಕೂಲತೆ ಆಗಿರುತ್ತದೆ. ಈಗ ಒಂದು ಸಾಮಾನ್ಯ ಬೋರ್ವೆಲ್ ರೀಚಾರ್ಜ್ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಮರಳು ಬೇಕು, ಕಂಕರ್ ಬೇಕು, ಏನೇನು ಬೇಕಾಗ್ತದೆ ಸರ್? ರೀಚಾರ್ಜ್ ಮಾಡ್ಬೇಕಾತಪ್ಪ ಅಂದ್ರಿ ಸರ್, 2 ಬ್ರಾಸು ಸೈಜ್ ಗದ್ರಿ ಸರ್, ದೊಡ್ಡ ಕದ ಸರ್, 2 ಬ್ರಾಸು 40 mm ಸರ್, 2 ಬ್ರಾಸು 10 mm ಸರ್, ಎರಡು ಬ್ರಾಸು ಉಸುಗ್ರಿ ಸರ್. ಒಂದು ಬೋರ್ವೆಲ್ ರೀಚಾರ್ಜ್ ಮಾಡೋಕೆ ಇಷ್ಟು ಮೆಟೀರಿಯಲ್ ಬೇಕಾಗ್ತದೆ ನೋಡ್ರಿ ಸರ್. ಎಷ್ಟು ಆಳದವರೆಗೆ ಭೂಮಿಯನ್ನು ತೊಡಬೇಕಾಗ್ತದೆ ಬೋರ್ವೆಲ್ ಸುತ್ತಲೂ? 10 ಫುಟ್ ಇನ್ನೂ ಹೋಗ್ತಿತ್ತು ಸರ್. ಅವ್ರ ತಮ್ಮ ಡಿಪಾರ್ಟ್ಮೆಂಟಿನ ಪ್ರಕಾರ 10 ಫುಟ್ ಅಂತ ಹೇಳಿದ್ರೆ 10 ಫುಟ್ ನಾವು ಒಳಗೆ ತೆಗೆಸ್ಕೇಸಿ ಇಷ್ಟೆಲ್ಲ ಮೆಟೀರಿಯಲ್ ಹಾಕಿಸಿ ಈಗ ಸಕ್ಸಸ್ ಆಯ್ತು ನೋಡಿ. ಹೇಗೆ ರೈತ ಬಾಂಧವರು ಕಡಿಮೆ ನೀರಿದ್ದಂಥವ್ರು ಬೋರ್ವೆಲ್ ಅನ್ನ ರೀಚಾರ್ಜ್ ಮಾಡ್ಕೊಂಡ್ರೆ ಅನುಕೂಲ ಆಗತ್ತಾ? ಆಗತ್ತೆ ಸರ್. ಪ್ರತಿಯೊಬ್ಬರು ನಾವು ಅವ್ರ ಫೋನ್ ನಂಬರ್ಗಳು ಎಲ್ಲರನ್ನ ನಿಂತು ಕೇಳಿದ್ರು ಸರ್. ನಮ್ಗೆ ಎಲ್ಲರೂ ಸಕ್ಸಸ್ ಆಗ್ಯಾವ ಅಂತ ಕಳಿಸಿ ನಮ್ಗೆ ಹೇಳಿದ್ರು ನೋಡಿ ಸರ್. ಇದು ಮೊದಲು ನಿಮ್ಗೆ ಏನಾದ್ರು ಗೊತ್ತಿತ್ತಾ ಈ ತರದ ಈ ಥರ ಬೋರ್ವೆಲ್ ರೀಚಾರ್ಜ್ ಮಾಡಿದರೆ ನಮಗೆ ನೀರು ಸಿಗ್ಬೋದು ಅಂತೇಳಿ ನಿಮ್ಗೆ ಏನಾದ್ರು ತಲೆಗಿತ್ತಾ? ನಮಗೆ ಮೊದಲು ಅಷ್ಟ ಜನರ ಬಾಯಿಂದ ಕೇಳಿದ್ರು ಸರ್ ಹಿಂಗೆ ಆಗುತ್ತಾ ಅಂತ ಅನ್ಕಸಿ. ಆ ಪ್ರಾಕ್ಟಿಕಲ್ ನಮ್ಗೆ ಏನು ಗೊತ್ತಿದ್ದಿಲ್ಲ. ನಾವು ಸ್ವಲ್ಪ ಸಂಶೋಧನಾ ಕೇಂದ್ರದಿಂದ ಕಾಂಟ್ಯಾಕ್ಟ್ ಇಟ್ಕೊಂಡಿವ್ರಿ. ಕಾಂಟ್ಯಾಕ್ಟ್ ರಾಜ್ಕುಮಾರ್ ಸರ್ಲಿಂದ ನಾವು ಮಾಹಿತಿ ತೊಗೊಂಡ್ಕಿ ಅವರ ಅನುಗ್ರಹದಿಂದ ನಾವು ರೀಚಾರ್ಜ್ ಮಾಡಕ್ಕೆ ಅನುಕೂಲತೆ ಆಗೈತೆ ನೋಡಿ ಸರ್. ಅಂದ್ರೆ ಸಾಮಾನ್ಯವಾಗಿ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಬೇಕಪ್ಪ ಅಂತಂದ್ರೆ ಎಷ್ಟು ಖರ್ಚು ಬರ್ಬೋದು ರೀ ಗೌಡ್ರೆ? ನಮಗೆ ನೋಡಿ ಸರ್ ಡಿಪಾರ್ಟ್ಮೆಂಟ್ಲೇ ಮಾಡಿಕೊಟ್ಟಿರ್ತೀವಿ ಸರ್. ಆದರೆ ಅವ್ರ ಲೆಕ್ಕದ ಪ್ರಕಾರ ಸರ್ 70,000 ಅಂತ ಹೇಳ್ತಾರೆ ಸರ್. ಅವ್ರು ಎಷ್ಟು ಖರ್ಚು ಐತೆ ಅವ್ರಿಗೆ ಗೊತ್ತು ಸರ್, ಅವರ ಮಾಡಿಕೊಟ್ಟಾರೆ ಸರ್. ಅಂದ್ರೆ ಕೃಷಿ ವಿಶ್ವವಿದ್ಯಾಲಯದ ರಾಜ್ಕುಮಾರ್ ಅವರು ನಿಮಗೆ ಈ ತಂತ್ರಜ್ಞಾನವನ್ನು ಪರಿಚಯ ಪಡಿಸಿ ನಿಮಗೆ ಬೋರ್ವೆಲ್ ಅಲ್ಲಿ ನೀರು ಬರುವ ಹಾಗೆ ಮಾಡಿಕೊಟ್ಟಿದ್ದಾರೆ? ಹೌದ್ರಿ ಸರ್, ಹೌದು ಸರ್. ಏನಂತಾರೆ ನಿಮ್ ಸುತ್ತಮುತ್ತಲ ರೈತರು ನಿಮ್ಮನ್ನು ನೋಡಿ? ನಮಗೂ ಮುಂದಿನ ಸಲ ಸ್ಕೀಮ್ ಬಂತಪ್ಪ ಅಂತಂದ್ರೆ ನಾವು ಹಾಕ್ತೀವಿ, ನಮ್ಗೆ ಈಗಿಂದ ತಿಳಿಸಿ ಅಂತ ಕಳಿಸಿ ನಮ್ಮ ರೈತರು ನನ್ನ ಮನೆ ಮನೆ ಕೇಳ್ಕೊಂತ ನೋಡಿ ಸರ್. ಅಂದ್ರೆ ಆ ಭಾಗದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ? ನಮ್ಮ ಭಾಗದೊಳಗೆ ನೀರಿನ ಪ್ರಮಾಣ ಬಹಳ ಕಮ್ಮಿ ಐತ್ರಿ ಸರ್. ಈಗ ಬೋರ್ವೆಲ್ ರೀಚಾರ್ಜ್ ಮಾಡಿದ್ಮೇಲೆ ನೀರು ಚೆನ್ನಾಗಿ ಒಯ್ಯಕತ್ತದ, ಏನೇನು ಬೆಳೆ ಹಾಕೊಂಡ್ರಿ ಸರ್? ರೀಚಾರ್ಜ್ ಮಾಡಿದ್ರಿ, 2.5 ಇಂಚ್ ಫುಲ್ ಹೋಯ್ತು ಸರ್. ನಮ್ಗೆ ಸಾಕಷ್ಟು ಮಳೆ ಐತ್ರಿ ಸರ್. ನಿನ್ನೂ ಮಳೆ ಐತ್ರಿ ಸರ್. ಈ ವರ್ಷ ನಮ್ಮ ಭಾಗಕ್ಕೆ ಸಾಕಷ್ಟು ಮಳೆ ಐತ್ರಿ ಸರ್. ಸುಮ್ಮ ನಾವು ನೋಡ್ಬೇಕಂತ ಅನ್ಕಸಿ ಬೋರ್ವೆಲ್ ಎರಡಿಸ್ಕೊಮ್ಮೆ ಅದನ್ನ ನೀರು ಹೊರಗಡೆ ಬಿಡ್ತೀವಿ ಸರ್. ಆದ್ರೆ 7 ತಾಸು ಕರೆಂಟ್ ಇರುತ್ತೆ ಸರ್. 7 ತಾಸು ಫುಲ್ ಹೋಗ್ತೈತೆ ನೋಡಿ ಸರ್. ಅದೇನು ಕುಕ್ಕಂಗಿಲ್ಲ? ಕುಕ್ಕಂಗಿಲ್ಲ ಸರ್, ಒಟ್ಟ ಕುಚ್ಚುತ್ತೆ. ಅಂದ್ರೆ ಏನು ಸೈಜ್ ಇರ್ತದೆ 2 ಇಂಚಿನ ಪೈಪ್ಗೆ ತುಂಬಿ ಹೋಗ್ತದ? 2 ಇಂಚಿನ ಪೈಪ್ 2 ಫೂಟ್ ಮುಂದಕ್ಕೆ ಹೋಯ್ತು ನೋಡಿ ಸರ್. 2 ಫೂಟ್ ಮುಂದಕ್ಕೆ ಹೋಯ್ತು ಸರ್. ಅಂದ್ರೆ ಯಾವುದೇ 8 ಎಕರೆ ಭೂಮಿಯಲ್ಲಿ ಈಗ ನೀವು ಬೇಸಿಗೆಯಾಗ ಈಗ ಮಳೆಗಾಲದಾಗ ಚಲೋ ಬೆಳೆ ಹಾಕೋಬಹುದು? ಹಾಕೋಬಹುದು ಸರ್, ಬೇಕಾರಂಗ್ ಹಾಕೋಬಹುದು ಸರ್. ಬೇಸಿಗೆ ಐತೆ, ನಾವು ಶೇಂಗಾ ಮಾಡ್ಬೇಕಂತ ವಿಚಾರ ಮಾಡಿ ನೋಡಿ ಸರ್. ಹೇಗೆ ಅನಿಸ್ತೀರಿ ಗೌಡ್ರೆ, ಈಗ ಸುಮಾರು ವರ್ಷಗಳ ಕೃಷಿ ಅನುಭವ ಇದೆ, ಈ ಸಲ ನಿಮ್ ಕಡೆ ಮಳೆ ಬೆಳೆ ಹೇಗಿದೆ? ಈ ಸಲ ನಮ್ ಕಡೆಗೆ ಮಳೆ ಬೆಳೆ ಚಲೋ ಐತೆ ಸರ್. ಇನ್ನೊಂದ್ ದಿವಸ ಹೇಳ್ಬೇಕಂದ್ರೆ ಸರ್, ಮೊದಲು ಸಿರಿಧಾನ್ಯದೊಳಗ ಫಸ್ಟ್ಗೆ ನಾನು 2017 ಸರ್, 2017 ನಾಗರ ಆಳ ದುಂಡು ಬೀಜ ಅಂತ ಕಸಿ ಒಂದು ಗುರುಗುರುಗ ಫಾರ್ಮ್ ಹೊತ್ನಾಗ ಅಲ್ಲಿ ಜಾಹೀರ್ ಅಂತ ಕಸಿ ಒಬ್ರು ಸಾಹೇಬ್ರ ಇದಾರೆ ಸರ್, ಅವ್ರ ಕಡೆ ನಮ್ಮನ್ನ ಅಡಿ ಕರೆಸಿದ ಸರ್. 60 ತಳಿ ತಗೊಂಡೋಗಿದ್ರು ಸರ್. ಅದ್ರೊಳಗ ಒಂದು ಬಿಳಿಜೋಳ ತಳಿ ನಾಗರ ಆಳ ದುಂಡ ಬೀಜ ಅಂತ ಕಸಿ ಸಿಲೆಕ್ಟ್ ಮಾಡಿದ್ರು ಸರ್. ಅವರು ಸಿಲೆಕ್ಟ್ ಮಾಡಿದ ಅದನ್ನ ನಮ್ಮ ನವದೇರಿಗೆ ಹೋಗಿಸಿ ಪೇಟೆಂಟ್ ಹಾಕಿಸಿ ಈಗ ನಾ ಬೀಜ ಯಾವಾಗಾರ ಮಾರ್ಬೋದು ನೋಡ್ರಿ ಸರ್. ಈಗ ನಿಮ್ಮ ಭಾಗದಲ್ಲಿ ಸಿರಿಧಾನ್ಯಗಳು ಆರ್ಕ, ಬರಗು, ನವಣೆ, ಸಾವಿ, ಸಜ್ಜಿ, ಈ ಸಿರಿಧಾನ್ಯಗಳನ್ನ ನಿಮ್ಮ ಲಿಂಗಸೂರು ಭಾಗದಲ್ಲಿ ಬೆಳೀತಾರ? ನಮ್ಮ ಭಾಗದಾಗ ನವಣಿ ಅಷ್ಟೇ ಬೆಳೀತಾರೆ ಸರ್. ಉಳಿದಲ್ಲಿ ಸ್ವಲ್ಪ ಸ್ವಲ್ಪ ತೆಗ್ಗೆಲೆಯಲ್ಲಿ ಇರ್ತಾವ್ರಿ ಸರ್. ಆರ್ಕ, ನವಣಿ, ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಸರ್. ಭಾಳ ನಮ್ಮ ಕಡೆಗೆ ಹಾಕಂಗಿಲ್ಲ ಸರ್. ರಾಗಿ ನಮ್ಮ ಕಡೆ ಬೆಳೆಯಲ್ಲ? ಹಾಕ್ತಾರೆ ಸರ್, ತೆಗ್ಗಿದ್ದೆಲ್ಲ ತಮ್ಮ ಮನೆ ಪೂರ್ತಿ ಅಷ್ಟ ಮಾಡ್ಕೊಂತಾರೆ ಸರ್. ನೀವು ಸಿರಿಧಾನ್ಯಗಳನ್ನು ಊಟ ಮಾಡ್ತೀರಿ ಗೌಡ್ರೆ? ಹೌದು ಸರ್, ನಮ್ಮ ಮನೆಯಾಗ ನಾವು ಬೆಳೆದು ನಾವು ಸಿರಿಧಾನ್ಯ ಇವತ್ತಿನವರೆಗೂ ಅಕ್ಕಿಯನ್ನು ಬಿಟ್ಟಿರು ಸರ್. ಅದ ನವಣೆಯನ್ನ ರಾಗಿ ಇವನ್ನೆಲ್ಲ ಊಟ ಮಾಡ್ತೀವಿ ನೋಡ್ರಿ ಸರ್. ಏನು ಅದಕ್ಕೆ ಮೇಲೆ ಹೈನ ಬೇಕು? ಹೈನ ಬೇಕು ಸರ್, ಒಂದು ಜಮ್ಮೆ ಐತೆ ಸರ್ ಮನೆಯಾಗ, ಅದನ್ನ ಹಿಂಡ್ಕೊಂಡು ಹೈನ ಮಾಡ್ಕೊಂಡು ಊಟ. ಮೊಸರು ಮಜ್ಜಿಗಿತ್ತಪ್ಪ ಅಂತಂದ್ರೆ ಸಿರಿಧಾನ್ಯಗಳ ಊಟ ಚಲೋ ಆತದ? ಭಾಳ ಚಲೋ ಆಯ್ತು ಸರ್. ಅದ್ರ ಮುಂದೆ ಯಾವ ಊಟನೂ ಅಲ್ರಿ ಸರ್. ಗಟ್ಟಿ ಊಟ ನಿಮ್ಗೆ ಮುಂಜಾನೆ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ರಪ್ಪ ಅಂತಂದ್ರೆ ಸಾಯಂಕಾಲ ತಾನೆ ಹೆಂಗ್ರ ದುಡೀರಿ ನೀವು ಹೊಲ್ದಾಗ? ಬೇಕಾರಂಗಿಲ್ಲ ಸರ್, ಸಾಯಂಕಾಲ ತನಕ ಒಟ್ಟು 7 ಮನೆ ಕಡೆ ಒಳಗೆ ಹೊಡೋಗ್ರಿ ಸರ್, ಸಂಜೆ ಕರಿ ಸರ್ ಬರೋದು. ಹೇಗೆ ಅನ್ಸತ್ರಿ ಗೌಡ್ರೆ, ಈಗ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡ್ರಿ, ಇನ್ನುಳಿದ ರೈತರಿಗೆ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡ್ರೆ ಲಾಭ ಐತೆ ಅಂತ ಹೇಳ್ತೀರಿ? ಸರ್ ಇನ್ನೊಬ್ರು ರೈತ ಸಾಕಷ್ಟು ಮಂದಿ ಬರ್ತಾರೆ. ನಾನಂದ್ರೆ ಹಳ್ಳಿ ಮಂದಿ ಸಹಿತ ಬಂದ ಕಸ ದಾರ ನೋಡ್ತಾರೆ ಸರ್. ನಮ್ಮ ಮನೆ ರೋಡ್ಗೆ ಐತ್ರಿ ಸರ್. ಅದು ಹೆಂಗಾಗುತ್ತೆ ಅನ್ನೋದು, ಯಾರು ಬರ್ಬೇಕು, ಸೈಕಲ್ ಮೋಟರ್ ತಬ್ಬೇಕು, ಅದೇ ನಿಂದಿರ್ಬೇಕು, ನೋಡ್ಬೇಕು ನೀರು ಎಲ್ಲಿಂದ ಬರ್ತನಕ ನೋಡ್ತಿರ್ಬೇಕ್ರಿ. ಅವರು ವೇಸ್ಟ್ ನೀರು ಹೋಗೋಂಥದ್ದು 24 ಗಂಟೆ ಈ ಒಂದು ತಿಂಗಳಾಗ್ತದೆ ಸರ್. ಹಂಗ ಬೋರ್ ಹಿಂಗದ ಹಿಂಗದ ಹಿಂಗದ ಸರ್. ಪ್ರತಿಯೊಬ್ಬರು ರೈತರು ನಾವು ಮಾಡ್ಬೇಕಂತ ಯಾರು ಮುಂದೆ ಬರಕತ್ತಾರೆ ನೋಡಿ ಸರ್. ಈಗ ಕೆಲವೊಬ್ಬರು ಏನ್ ಹೇಳ್ತಾರ, ಏ ಬೋರ್ವೆಲ್ ರೀಚಾರ್ಜ್ ಮಾಡಿಸಿದ್ರ ಮತ್ತ ಹೊಲ ಕೆಡ್ತದ, ಅಲ್ಲೆಲ್ಲ ಭೂಮಿ ಹಾಳಾಗ್ತದ ಅಂತ ಹೇಳ್ತಾರೆ, ಹೆಂಗ್ರಿ? ಇಲ್ಲ ಸರ್, ಹೊರ ಕೆಡತನ ಸಂಬಂಧನ ನಮ್ಮ ರಾಜ್ಕುಮಾರ್ ಸರ್ ಭೂಮಿ ಅಂತ ಸೌಳ ಉಪ್ಪು ಔಷಧಗಳನ್ನು ಭೂಮಿ ಹೀರ್ಕೊಂಡು ಸಿಹಿ ನೀರು ಬಿಡುತ್ತಂತ ಸಿ ನಮ್ಮ ರಾಜ್ಕುಮಾರ್ ಸರ್ ಹೇಳಿ ಪ್ರಕಾರ ಮಾಡಿದ್ರೆ ಅದೇ ಪ್ರಕಾರ ನಮ್ಮ ನೀರು ಕುಡಿಯೋಕೆ ಸಹಿತ ಯೋಗ್ಯ ಐತ್ರಿ. ಅಂತ ಒಳ್ಳೆ ನೀರು ಐತೆ ನೋಡಿ ಸರ್ ನಮ್ದು. ಒಟ್ಟಿನಲ್ಲಿ ಸುಮಾರು ವರ್ಷಗಳ ಅನುಭವ ಐತ್ರಿ ಈ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡ್ಲಿದ್ದ. ನಿಮ್ಮ ಅಂತರ್ಜಲದ ಮಟ್ಟ ಸುಧಾರಿಸದ, 8 ಎಕರೆ ಆಗುವಷ್ಟು ನೀರು ನಿಮಗೆ ಭೂಮಿಯಲ್ಲಿ ಸಿಗ್ತಾ ಇದೆ. ಆದಷ್ಟು ಬೇಗ ರೈತ ಬಾಂಧವರು ತಮ್ಮಲ್ಲಿ ಕಡಿಮೆ ನೀರು ಇದ್ದಂತಹ ಒಂದು ಬೋರ್ವೆಲ್ಗಳನ್ನ ತಂತ್ರಜ್ಞರ ಒಂದು ನೆರವನ್ನ ಪಡೆದುಕೊಂಡು ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಈ ಅಂತರ್ಜಲ ಮರುಪೂರ್ಣದಂತಹ ತಂತ್ರಜ್ಞಾನಗಳನ್ನ ಅಳವಡಿಕೆ ಮಾಡಿಕೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಮತ್ತೆ ನೀರಿನ ಸದ್ಬಳಕೆಯೂ ಕೂಡ ಆಗ್ತದೆ. ಈ ವಿಚಾರವಾಗಿ ರೈತ ಬಾಂಧವರು ಈ ಕಡೆ ಗಮನ ಹರಿಸಬೇಕು. ಒಳ್ಳೆದು ಕೊಡ್ರೆ ನಿಮ್ಮ ಕೆಲವು ಕೃಷಿ ಅನುಭವಗಳು, ಹಾಗೆ ನಿಮ್ಮ ಬೋರ್ವೆಲ್ ರೀಚಾರ್ಜ್ ಅನುಭವಗಳನ್ನ ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಬೋರ್ವೆಲ್ ರೀಚಾರ್ಜ್ ಅಂದರೆ ಅಂತರ್ಜಲ ಮರುಪೂರ್ಣ ಮಾಡಿಕೊಂಡಿರುವಂಥ ಲಿಂಗಸೂರು ತಾಲೂಕು ನಾಗರಾಳ್ ಗ್ರಾಮದ ರೈತರಾದ ಶಾಂತಗೌಡ ಅವರ ಅನುಭವಗಳನ್ನು ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಪೇಟೆ ಧಾರಣೆ ನೋಡೋಣ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ, ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಮೊದಲಿಗೆ ಮಾನ್ವಿ ಮಾರುಕಟ್ಟೆಯಲ್ಲಿ ಭತ್ತ ಅಳೆ ಸೋನ ಮಸರಿ ಕ್ವಿಂಟಾಲಿಗೆ 2857 ರೂಪಾಯಿ, ಗರಿಷ್ಠ 2867 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಹತ್ತಿ ಹೈಬ್ರಿಡ್ 44 ಕ್ವಿಂಟಾಲಿಗೆ ಕನಿಷ್ಠ 8900, ಗರಿಷ್ಠ 10660 ರೂಪಾಯಿಗಳು. ಇನ್ನು ಹೆಸರುಕಾಳು ಜವಾರಿ ಸ್ಥಳೀಯ 5709 ರೂಪಾಯಿಗಳಿಂದ 6336 ರೂಪಾಯಿಗಳು. ನೆಲಗಡಲೆ ಸೇಂಗಾ ಗುಂಗುರಿ 3939 ರೂಪಾಯಿಗಳಿಂದ 5139 ರೂಪಾಯಿಗಳು. ಈರುಳ್ಳಿ 310 ರೂಪಾಯಿಗಳಿಂದ 1090 ರೂಪಾಯಿಗಳು. ಭತ್ತ ಸೋನಮಸರಿ 1856 ರೂಪಾಯಿಗಳಿಂದ 2222 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 4050 ರೂಪಾಯಿಗಳಿಂದ 5919 ರೂಪಾಯಿಗಳು. ತೊಗರಿ ಕೆಂಪು 5500 ರೂಪಾಯಿಗಳಿಂದ 7150 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯಲ್ಲಿ ಸೂರ್ಯಕಾಂತಿ ಸೂರ್ಯಪಾನ 5880 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯಲ್ಲಿ ಭತ್ತ ಹಳೆ ಸೋನ ಮಸರಿ 2500 ರೂಪಾಯಿಗಳಿಂದ 2750 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಇವತ್ತು ಕೇಳೋಣಲ್ಲ. ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿ ಗಾಲವಿಗಳನ್ನು ನಿರ್ಮಿಸಿ ರೈತ ಬಾಂಧವರು ನೀರನ್ನು ಹೊರಹಾಕಬೇಕು. ಸತತವಾಗಿ ಮಳೆ ಬೀಳುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ನೋಡ್ಕೋಬೇಕು. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗಿರುವುದು ಕಂಡು ಬಂದಿದ್ದು, ಇದರ ಹತೋಟಿಗಾಗಿ ರೈತ ಬಾಂಧವರು ಅಂತರ್ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ವಹಣೆ ಮಾಡಬೇಕು. ಇನ್ನು ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡುವುದು ಸೂಕ್ತ. ಹತ್ತಿ, ತೊಗರಿ, ಗೋವಿನ ಜೋಳ ಹಾಗೆಯೇ ಇತರ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಇನ್ನು ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 10 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಹತೋಟಿ ಮಾಡಲು 10 ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 19 19 19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 ಯೂರಿಯಾ ಮತ್ತು 10 ಪೊಟಾಶ್ ರಸಗೊಬ್ಬರವನ್ನು ಕೊಡಬೇಕು. ಸೇಂಗಾದಲ್ಲಿ ಸ್ಪೊಡೋಪ್ಲೆರಾ ಹತೋಟಿಗೆ 4 ಮೆಟರಿಜಿಯಂ ರಿಲೆ ಅಥವಾ 0.2 ಇಮಾಮೆಕ್ಯೂನ್ ಬೆಂಜೋಯೇಟ್ 5 SG ಅಥವಾ 1 ಥಯೋಡಿಕ್ ಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ರೈತರು ಬಿತ್ತನೆ ಮಾಡಿದ 40 ನಂತರ ಎಡೆಕುಂಟೆ ಹಾಯಿಸಿ ಶೇಂಗಾದಲ್ಲಿ ಕಳೆಗಳನ್ನು ನಿಯಂತ್ರಣ ಮಾಡಿ ಸಾಧ್ಯವಾದಲ್ಲಿ ಒಂದು ಸಲ ಕೈಕಳೆಯನ್ನು ಮಾಡುವುದು ಉತ್ತಮ. ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಉತ್ತಮ. ಇನ್ನು ತೊಗರಿ ಬಿತ್ತನೆ ಮಾಡಿದ 50 ನಂತರ 5-6 cm ಮೇಲ್ಭಾಗದ ಕುಡಿ ಚೀವುಟುವುದು ಹಾಗೂ 10 19 19 19 ಸಿಂಪರಣೆ ಮಾಡುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲಿಡಿದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೆಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರೈತ ಬಾಂಧವರು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕು. ಇನ್ನು ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಫರ್ಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ಆನೆ ಕೊಂಬು ಅಥವಾ ಕಣೆ ನೊಣದ ಹತೋಟೆಯನ್ನು ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಮೆಣಸಿನಕಾಯಿ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ಡೈಸಮ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ದ್ರಾವಣವನ್ನು ಸಸಿಮಡಿಗೆ ಹಾಕಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗೆ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಪ್ತಲಿಕ್ ಆಸಿಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿಯನ್ನು ಮಾಡಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆಯ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯ ಹೆಚ್ಚಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ಈಗ ಕೆಲವು ವಾಣಿಜ್ಯ ಪ್ರಕಟಣೆ. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದ ಆದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ವಾಣಿಜ್ಯ ಪ್ರಕಟಣೆ ಕೇಳಿದರೆ ರೈತ ಬಂಧುವರೇ ಬನ್ನಿ ಈಗ ಕೇಳಿ. ರಾಜಳ್ಳಿಯ ನಾಗೇಂದ್ರಪ್ಪ ಮತ್ತು ಭೀಮಣ್ಣ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದವೊಂದನ. ಕೇಳಪ್ಪ ಸ್ವಾಮಿ ನನ್ನ ಹಳೆಯದ ಲಿಂಗ, ಕೇಳ ನಿನ್ನ ಹಳೆಯದ ಬೆನ್ನ. ಕಲ್ಲ ಕಟ್ಟಿದ ಬಾವ ಬೆಲ್ಲ ವಚ್ಚಿದ ಸೋಪಾನ ಆತ ಕೆಟ್ಟದವ್ವ ಎಲೆ ತೋಟ ಕೊಲ್ಲ ಕಟ್ಟಿದ ಬಾಯ ಬೆಲ್ಲ ವಚ್ಚಿದ ಸೋಪಾನ ಆತ ಕೆಟ್ಟದೆಯಲೆ ತೋಟ ಕಲ್ಲು ಕಟ್ಟಿದ ಬಾವ ಬೆಲ್ಲ ವಚ್ಚಿದ ಸೋಪಾನ ಆತ ಕೆಟ್ಟದೆಯಲೆ ತೋಟ ಕೊಲ್ಲ ಕಟ್ಟಿದ ಬಾಯ ಬೆಲ್ಲ ವಚ್ಚಿದ ಸೋಪಾನ ಆತ ಕೆಟ್ಟದೆಯಲೆ ತೋಟ ಆತ ಕೆಟ್ಟದವ್ವ ಎಲೆ ತೋಟದೊಳಗೆ ಯಾವ್ಯಾವ ಹಿರಸೇನು ಮಲ್ಲಿಗ ಆತ ಕೆಟ್ಟದ ಎಲೆ ತೋಟದೊಳಗೆ ಯಾವ್ಯಾವ ದಿನಸೇನ ಮಲ್ಲಿಗ ಕೆಂಪುಳ್ಳು ಕ್ಯಾದೆ ಕೆಂಪುಳ್ಳು ಮಲ್ಲಿಗೆ ಗಾವುದಕ್ಕೆ ಗಮ ಗಮ ನಂಬುತ್ತಾಳ ಕೆಂಪುಳ್ಳ ಕ್ಯಾದೆ ಕೆಂಪುಳ್ಳ ಮಲ್ಲಿಗೆ ಗಾವುದಕ್ಕೆ ಗಮ ಗಮ ನಂಬುತ್ತಾಳ ಕೆಂಪುಳ್ಳು ಕ್ಯಾದೆ ಕೆಂಪುಳ್ಳು ಮಲ್ಲಿಗೆ ಗಾವುದಕ್ಕೆ ಗಮ ಗಮ ನಂಬುತ್ತಾಳ